51 ನಿಮಿಷ ಹಾಗೂ 10 ಸೆಕೆಂಡುಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವ ಕುರಿತು ಸಂದರ್ಶನ ತೋಟತ್ತಾಡಿ ಗ್ರಾಮದ ಶಾಜಿ ಮೋಹನ್ ಅವರೊಂದಿಗೆ, ತದನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15, ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವ ಕುರಿತು ಸಂದರ್ಶನ ತೋಟತ್ತಾಡಿ ಗ್ರಾಮದ ಶಾಜಿ ಮೋಹನ್ ಅವರೊಂದಿಗೆ. ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ತೋಟತ್ತಾಡಿ ಗ್ರಾಮದ ಶಾಜಿ ಮೋಹನ್ ಅವರು. ನಮಸ್ಕಾರ. ನಮಸ್ತೆ ಸರ್. ಈಗ ನೀವು ಯಾವ್ಯಾವ ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ? ತೆಂಗು, ಅಡಿಕೆ, ಲಬ್ಬರು, ಕರಿಮೆಣಸು, ಕೊಕ್ಕ, ಜೇನು ಕೃಷಿ, ಹೈನುಗಾರಿಕೆ. ಒಂಥರ ಸಮಗ್ರ ಕೃಷಿ. ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಮ್ಮ ತಂದೆಯ ಕಾಲದಿಂದಲೂ ಮಾಡ್ತಾ ಬಂದಿದ್ದೇವೆ. ಓಹೋ, ತಂದೆಯ ಕಾಲದಿಂದಲೂ ಇಲ್ಲಿ ಮಾಡ್ತಾ ಬಂದಿದ್ದೀರಿ. ಎಷ್ಟು ಜಾಗ ಉಂಟು? ನಮಗೆ 5 ಎಕರೆ. 5 ಎಕರೆ ಜಾಗ. 5 ಎಕರೆ ಜಾಗದಲ್ಲಿ ತೋಟ ಎಷ್ಟು ಅಂದರೆ? ತೆಂಗು ಒಂದು 100 ತೆಂಗಿನ ಮರ ಇದೆ ಒಟ್ಟು, ಮತ್ತು ಅಡಿಕೆ ಒಂದು 250, ಬಾಕಿ ಉಳಿದದ್ದು ಲಬ್ಬರು, ಕರಿಮೆಣಸು, ಆಮೇಲೆ ಕೊಕ್ಕ ಮಧ್ಯದಲ್ಲಿ ಹಾಕಿದ್ದೇವೆ. ಕೊಕ್ಕೋ ಹೇಗೆ ಈಗ? ಕೊಕ್ಕ ಪರವಾಗಿಲ್ಲ, ಆದರೂ ಸ್ವಲ್ಪ ಇದು ನವಿಲು ಅಳಿಲು ಅದು ಬಂದು ತಿಂತದೆ ಸ್ವಲ್ಪ, ಮತ್ತು ಸ್ವಲ್ಪ ಉಳಿತದೆ ನಮಗೆ. ಇಲಿಯು ತಿಂತದೆ. ಹೌದೌದು. ಹಾಗಾಗಿ ಉಳಿಯೋದು ಸ್ವಲ್ಪ ಕಡಿಮೆ ಆಗ್ತದೆ. ಕೊಕ್ಕೋ ನೀವು ಕೃಷಿ ಮಾಡಿದ್ದನ್ನು ಎಲ್ಲಿಗೆ ಮಾರಾಟ ಮಾಡೋದು? ನಾವು ಮುಂಡಾಜೆ CA ಬ್ಯಾಂಕಿಗೆ ಹಾಕ್ತಿದ್ದೇವೆ. CA ಬ್ಯಾಂಕ್. ಹೌದು. ಸಾಮಾನ್ಯ ಎಷ್ಟು ದಿವಸಕ್ಕೊಮ್ಮೆ? ಅದು ಸೀಸನಲ್ಲಿ ಒಂದು 15 ದಿನಕ್ಕೊಮ್ಮೆ ಸಿಗ್ತದೆ, ಇಲ್ಲಾದ್ರೂ ವಾರಕ್ಕೊಮ್ಮೆ ಸಿಗ್ತದೆ ಒಮ್ಮೊಮ್ಮೆ. ಕೊಕ್ಕೋ ಕೃಷಿ ತೋಟದ ಮಧ್ಯೆ ಮಾಡಿದರೆ ಸ್ವಲ್ಪ ಅಡಿಕೆಗೆ ತೊಂದರೆ ಉಂಟು ಹೇಳ್ತಾರೆ, ಹೌದಾ? ಸ್ವಲ್ಪ ತೊಂದರೆ ಬರ್ಬೋದಾ ಅಂತೇಳಿ. ತೊಂದರೆ ಅಂದರೆ ಅದರ ಬೇರು ಸ್ವಲ್ಪ ಜಾಸ್ತಿ ಇರ್ತದೆ, ಹರಡಿಕೊಂಡು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತದೆ. ಅಡಿಕೆಗೆ ಹಾಕಿದ ಗೊಬ್ಬರವನ್ನು ಇದು ತಿನ್ನುತ್ತದೆ. ತುಂಬ ತಿಂತದೆ. ಹೌದೌದು. ಕೊಕ್ಕದಲ್ಲಿ ನೀವು ಎಂತ ಯಾವ ಒಂದು ತಳಿಯನ್ನು ಮಾಡಿದ್ದು ಅಂತ ಗೊತ್ತುಂಟ? ತಳಿಯ ಬಗ್ಗೆ ಅನುಭವ ಇಲ್ಲ ನಮಗೆ. ನಮಗೆ ತೋಟಗಾರಿಕೆಯಿಂದ ಗಿಡವನ್ನು ಕೊಟ್ಟಿದ್ರು, ಸಬ್ಸಿಡಿ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ. ಹಾಗೆ ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ಈ ಕೊಕ್ಕೋ ಗಿಡ ಮಾಡುವ ಬಗ್ಗೆ ಹೇಗೆ ಅದು? ಕೊಕ್ಕೋ ಗಿಡ ಮಾಡುವುದಂದ್ರೆ ಅದು ಬೀಜದಿಂದ ಕೊಕ್ಕೋ ಗಿಡವನ್ನು ಮಾಡ್ತೇವೆ. ಸಾಕುವುದು ಹೇಗೆ? ಅದನ್ನು 2.5 ಫೀಟ್ ಗುಂಡಿ ಮಾಡಿ ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿ ಅದನ್ನು ನೆಡ್ತಾ ಇದ್ದೇವೆ. ಸುಮಾರು ಎಷ್ಟು ಟೈಮಿಗೆ ಫಲ ಬರ್ತದೆ? 2 ವರ್ಷದ ಒಳಗೆ ಬರ್ತದೆ ಅದರ ಫಲ. ಈಗ ಎಷ್ಟು ಸಿಗ್ತದೆ ಒಂದು ಗಿಡದಿಂದ? ಎವರೇಜ್ ಒಂದು 5 ಕೆಜಿ ಸಿಗ್ಬೋದಾ ಅಂತ. 5 ಕೆಜಿ ಸಿಗ್ಬೋದು. ಸೀಸನ್ ಯಾವಾಗ? ಸೀಸನ್ ಈ ಟೈಮಲ್ಲಿ ಸಿಗ್ತಾ ಉಂಟು, ಮತ್ತೆ ಮಳೆ ಬಂದು ಸ್ವಲ್ಪ ಟೈಮ್ ಆಗ ಸಿಗ್ತದೆ. ಅಂದ್ರೆ ಸುಮಾರು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ವರೆಗೆ ಸಿಗ್ತದೆ. ಸಿಗ್ತದೆ. ಹೌದು. ಅಂದ್ರೆ ಉಪ ಬೆಳೆಯಾಗಿ ಸಿಗ್ತದೆ, ನಮಗೆ ಒಂದು ಆದಾಯ ಸಿಗುವಾಗ ಗೊತ್ತಾಗೋದಿಲ್ಲ, ಅದು ಒಳ್ಳೆ ಇದಾಗ್ತದೆ. ಆಗ್ತದೆ. ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದೀರಿ? ನಾವೊಂದು 8 ವರ್ಷದಿಂದ ಬೆಳೆಯನ್ನು ಬೆಳೆಸ್ತಾ ಇದ್ದೀವಿ. ಅದರ ಜೊತೆ ನೀವು ಜೇನು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ. ಹೌದು ಸರ್. ಎಷ್ಟು ಪೆಟ್ಟಿಗೆ ಇಟ್ಟಿದ್ದೀರಿ? ನಾನು 30 ಪೆಟ್ಟಿಗೆ ಇಟ್ಟಿದ್ದೇನೆ. 30 ಪೆಟ್ಟಿಗೆ? ಹೌದು. 30 ಪೆಟ್ಟಿಗೆಯನ್ನು 5 ಎಕರೆ ಜಾಗದಲ್ಲಿ ಇಟ್ಟಿದ್ದೀರ ಬೇರೆ ಕಡೆ ಇಟ್ಟಿದ್ದೀರಾ? ಅದು ಪೆಟ್ಟಿಗೆ ಇಡುವಂಥದ್ದು ನಮ್ಮದು ದಕ್ಷಿಣ ಕನ್ನಡದ ಪೆಟ್ಟಿಗೆ ಅಲ್ಲ ನಮ್ಮದು. ಮತ್ತೆ ನಮ್ಮದು ಕೇರಳ ಟೈಪು ಪೆಟ್ಟಿಗೆಯನ್ನು ಮಾಡ್ತಾ ಇದ್ದೇವೆ. ಅದೇನು ವ್ಯತ್ಯಾಸ? ಅದರಲ್ಲಿ ಕೇರಳ ಟೈಪ್ ಪೆಟ್ಟಿಗೆ ಅಂದರೆ ಮೆಥಡ್ ತುಂಬ ಸುಲಭ ಆಗ್ತದೆ. ಇಲ್ಲಿ ದಕ್ಷಿಣ ಕನ್ನಡ ಪೆಟ್ಟಿಗೆ ಅಂದರೆ ಅದು ನಮ್ಮ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟಕರ, ಮತ್ತು ಅದಕ್ಕೆ ರೇಟು ಕೂಡ ಜಾಸ್ತಿ ಆಗಿರುತ್ತದೆ. ನಮ್ಮ ಕೇರಳ ಟೈಪ್ ಆದರೆ ಒಂದು ಪೆಟ್ಟಿಗೆಗೆ 1200 ರೂಪಾಯಿಗೆ ಒಂದು ಪೆಟ್ಟಿಗೆ ಮತ್ತು 2 ಅಂತಸ್ತನ್ನು ಇದು ಕೊಡ್ತಾರೆ. ಇಲ್ಲಿ ಆದರೆ ತುಂಬ 3.5 ಸಾವಿರ ರೂಪಾಯಿ ಬೀಳ್ತದೆ ಒಂದು ಪೆಟ್ಟಿಗೆ ಬೀಳ್ತದೆ. ಇದರಲ್ಲಿ ಅದರಲ್ಲಿ ವ್ಯತ್ಯಾಸ ಎಂತ ಕಾಣೋದು ನಿಮಗೆ? ಅಂದರೆ ನೋಡುವಾಗ ಮತ್ತು ಒಳಗಿನ ನೋಡುವಾಗ ನಮ್ಮ ದಕ್ಷಿಣ ಕನ್ನಡ ಪೆಟ್ಟಿಗೆ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿಮುಟ್ಟಾಗಿದೆ. ಆದರೆ ಕೇರಳ ಟೈಪು ಸ್ವಲ್ಪ ಗಟ್ಟಿಮುಟ್ಟು ಸ್ವಲ್ಪ ಕಡಿಮೆ, ಆದರೂ ನಮಗೆ ಅದರ ದುಡಿಯಲಿಕ್ಕೆ ಮತ್ತು ಕೆಲಸಕ್ಕೆ ತುಂಬ ಅನುಕೂಲವಾಗ್ತದೆ. ಕೇರಳ ಏನು ಅನುಕೂಲ ಆಗ್ತದೆ ಅಂದರೆ ಯಾವ ಥರ ಪೆಟ್ಟಿಗೆ ಅಂದರೆ ಅದು ತೆಗೆಯುವಾಗ ಸುಲಭ ಆಗ್ತದೆ, ಮತ್ತು ಅದನ್ನು ಇಡುವಂಥ ಕ್ರಮಗಳು ಸುಲಭ ಇದೆ, ಮತ್ತು ಎಲ್ಲ ಮೆಥಡ್ಗಳು ತುಂಬ ಸುಲಭವಾಗಿ ಕಾಣ್ತದೆ. ಸರಿ, ಈಗ ಸುಮಾರು ಎಷ್ಟು ವರ್ಷದಿಂದ ಇದು ಜೇನು ಕೃಷಿ ಮಾಡ್ತಾ ಇದ್ದೀರಿ? ಜೇನು ಕೃಷಿ ಒಂದು 10 ವರ್ಷ ಆಗ್ಬೋದು. 10 ವರ್ಷ ಅಂದರೆ ನಾನು ಫಸ್ಟಾಗಿ ಶುರು ಮಾಡುವಾಗ ಒಂದು ಪೆಟ್ಟಿಗೆಯನ್ನು ತಗೊಂಡೆ. ತಗೊಂಡಾಗ ನಾನು ಅದರಿಂದಲೇ ಡಿವೈಡ್ ಮಾಡ್ತಾ 4 ಪೆಟ್ಟಿಗೆಯನ್ನು ಮಾಡಿದ್ದೇನೆ. ಸರಿ. ಸ್ವಲ್ಪ ಟೈಮ್ ಅದರ ಕೆಲಸವನ್ನು ಮಾಡ್ತಾ ಮಾಡ್ತಾ ಬರುವಾಗ ನನ್ನ ಮೈಗೆಲ್ಲ ಮುಖಕ್ಕೆಲ್ಲ ಕಚ್ಚಿ ನಮ್ಮ ತುಂಬ ತೊಂದರೆಗಳನ್ನು ಅನುಭವಿಸಿದ್ದೇನೆ. ಮತ್ತು ಮನೆಯವರು ಕೂಡ ಇದು ಬೇಡಪ್ಪ ನಿನಗೆ, ಅದು ತುಂಬ ತೊಂದರೆ ಆಗ್ತದೆ, ಕಚ್ಚಿ ಜ್ವರ ಎಲ್ಲ ಬಂದಿತ್ತು ಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಅದು ಏನು ಮಾಡಿದೆ ಅಂದರೆ ಅದು ಫುಲ್ಲು ನನಗೆ ಬೇಡ, ಇದು ಕಷ್ಟ ಆಗ್ತದೆ ಅಂತೇಳಿ ಮಾರಿಬಿಟ್ಟೆ. ಆ ಜೇನು ಗೂಡನ್ನೆಲ್ಲ ಮಾರಿಬಿಟ್ಟೆ. ಒಂದು ಹಳ ಗೂಡು ಒಂದು 2 ಇತ್ತು ಮನೆಯಲ್ಲಿ. ಪುನಃ ನನ್ನ ಮನೆಯ ಪಕ್ಕದ ಒಂದು ಮರುವದ ಮರ ಅಂಥೇಳಿ ಉಂಟು, ಅದರಲ್ಲಿ ಒಂದು ಒಂದು ಒಂದು ಗೂಡು ಬಂದು ಕೂತಿತ್ತು. ಅದನ್ನು ಪುನಃ ನಾನು ಅದನ್ನು ಒಂದು ಮಾಡಬೇಕು ಅಂಥೇಳಿ ಮನಸ್ಸಿಗೆ ಬಂತು. ಆಮೇಲೆ ಪುನಃ ಸ್ಟಾರ್ಟ್ ಮಾಡಿದೆ. ಈಗ ಮಾಡ್ತಾ ಮಾಡ್ತಾ 30 ಗೂಡನ್ನು ಮಾಡಿದ್ದೇನೆ. ಸರಿ. ಬೇರೆ ಮಾಡ್ಬೋದಿತ್ತು ನನಗೆ ತುಂಬ, ನನಗೆ ಬೇಡ ನನ್ನ ಅಂದರೆ ಅಂಗಡಿ ಇದೆ, ನನ್ನ ಹತ್ರ ಅಂಗಡಿ ಉಂಟು, ಅಂಗಡಿ ಅಂಗಡಿ ಜೀನ್ಸ್ ಅಂಗಡಿ ಉಂಟು. ಆಟೋವನ್ನು ಓಡಿಸ್ತಾ ಇದ್ದೇನೆ. ಆಟೋ ಓಡಿಸ್ತೇನೆ. ಅಂಗಡಿಯಲ್ಲಿ ಮನೆಯವರು ಇರ್ತಾರೆ, ಅವರು ನಿವಾಯಿಸ್ತು ಹೋಗ್ತಾ ಇದ್ದಾರೆ. ಸರಿ. ಅದರ ಮಧ್ಯದಲ್ಲಿ ನನಗೆ ಜಾಸ್ತಿ ತಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ 30 ಪೆಟ್ಟಿಗೆಯಲ್ಲಿ ನಿಲ್ಲಿಸಿದ್ದೇನೆ. ಮತ್ತು ಅದನ್ನು ಡಿವೈಡ್ ಮಾಡ್ತಾ ಬೇರೆಯೊಬ್ಬರಿಗೆ ಹಂಚ್ತಾ ಇದ್ದೇನೆ, ಬೇರೆಯವರಿಗೆ ಕೊಡ್ತೇನೆ. ಅದರಿಂದ ಕೂಡ ಆದಾಯ ಬರ್ತದೆ ನನಗೆ. ಓ, ಈಗ ಒಂದು ಪೆಟ್ಟಿಗೆಯಿಂದ 4 ಮಾಡಿ ಮಾರಿದ್ರಿ, ಬೇಡ ಅಂತ ಬಿಟ್ರಿ. ಹೌದು ಸರ್. ಮತ್ತೆ 1 30 ಆಯ್ತು. ಈಗ ಹೌದು. ಈ 30 ಪೆಟ್ಟಿಗೆಯನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ನೀವು? ಅದು ನನ್ನ ಲಬ್ಬರ್ ಗಿಡ ಮರಗಳು ಉಂಟು, ಅದರ ಮಧ್ಯದಲ್ಲಿ ಸ್ವಲ್ಪ ಜಾಗ, ಒಂದು 5 ಸೆನ್ಸು ಜಾಗದ ಒಳಗೆ ಅದರ ಒಳಗೆ ಇಟ್ಟಿದ್ದೇನೆ. ಅಂದರೆ ಸಾಧಾರಣ ಒಂದು ಗೂಡಿಂದ ಒಂದು ಗೂಡಿಗೆ 10 ಫೀಟ್ ಅಂತರದಲ್ಲಿ ಒಂದೊಂದು ಗೂಡನ್ನು ಇಟ್ಟಿದ್ದೇನೆ. ಎಲ್ಲ ಪೆಟ್ಟಿಗೆ ಒಟ್ಟಿಗೆ ಇಟ್ಟರೆ ಅದು ಸ್ವಲ್ಪ ಜೇನು ಮಾಡೋದು ಕಡಿಮೆ ಅಂತ ಹೇಳ್ತಾರೆ, ಹೌದಾ? ಎಲ್ಲ ಪೆಟ್ಟಿಗೆ ಒಟ್ಟಿಗೆ ಇಟ್ಟದ್ದು ಸರಿ ಸರ್, ನೀವು ಹೇಳಿದ್ದು ಸರಿ. ಆದರೆ ಒಂದು 25 ಇಲ್ಲಾಂದರೆ 30 ಗೂಡು ಒಂದು ಕಡೆಯಲ್ಲಿ ಇಟ್ಟು ಪುನಃ 1 ಕಿಲೋಮೀಟರ್ ದೂರದಲ್ಲಿ ಇನ್ನೂ ಒಂದು 25 ಪೆಟ್ಟಿಗೆ ಇಟ್ಟರೆ ಅದು ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಈ ಹೂಗಳಾಗುವಂಥ ಟೈಮಲ್ಲಿ ಅದಕ್ಕೆ ಮಕರಾಂದವನ್ನು ಇರಬೇಕಾದ್ರೆ ತುಂಬ ಗಿಡಗಳು ಬೇಕಾಗ್ತದೆ. ಅದರಿಂದ ಈ ಜೇನು ಆಗ ಜಾಸ್ತಿ ನಮಗೆ ಸಿಗ್ತದೆ. ಹಾಂ ಸರಿ. ಆದ್ದರಿಂದ ಅದು ಅನುಕೂಲವಾಗ್ತದೆ. ಹಾಂ ಸರಿ. ಈಗ ನಾವು ಪೆಟ್ಟಿಗೆಯ ಬಗ್ಗೆ ಬರುವ. ಹಾಂ ಸರ್. ಮೊದಲನೇದಾಗಿ 1 ಪೆಟ್ಟಿಗೆ ಮಾಡಿದ್ರಿ. ಹೌದು. ಮೊದಲು ಮಾಡಿದ ಪೆಟ್ಟಿಗೆ ಯಾರಿಂದ ಕಲಿತು ಮಾಡಿದ್ದು? ಅದು ಕೃಷಿ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅದರ ಟ್ರೈನಿಂಗ್ ಅಂದರೆ ಕೊಟ್ಟರು. ಅಲ್ಲಿ ಕಲಿತಂಥ ಇದನ್ನು ಅಲ್ಲಿಂದ ಇದು ಮಾಡಿ ಆಮೇಲೆ ಸೋಮನಡ್ಕದಲ್ಲಿ ಒಮ್ಮೆ ಇತ್ತು, ಅದಕ್ಕೂ ಕೂಡ ಹೋದೆ. ಇಲ್ಲಿ 2 ಟ್ರೈನಿಂಗ್ ಆಯಿತು. ಆಮೇಲೆ ಅದು ಸಾಕಾಗೋದಿಲ್ಲ ಅಂತೇಳಿ ಕೇರಳದಿಂದ ಒಬ್ಬರು ಬಂದಿದ್ದರು ನಮ್ಮ ಜೊತೆಯಲ್ಲಿ. ಅವ್ರ ಹತ್ರ 1200 ರೂಪಾಯಿಗೆ ಒಂದು 15 ದಿನಕ್ಕೊಮ್ಮೆ ನಾವು ಇದು ಮಾಡಿದ್ದೆವು ಟ್ರೈನಿಂಗ್. ಅಂದರೆ ನಾವೊಂದು 10-25 ಜನ ಇದ್ದೀವಿ ಒಟ್ಟು. ಅದೆಲ್ಲ ಖರ್ಚು ಸೇರಿ ಒಂದು 1200 ರೂಪಾಯಿ ಬಂದಿತ್ತು. ಅವರು ಟ್ರೈನಲ್ಲಿ ಎಲ್ಲ ಬರಬೇಕಾದಿತ್ತು, ಹಾಗೆ ಅವರಿಂದ ಟ್ರೈನಿಂಗ್ ತಗೊಂಡೆವು. ಈಗ ಈ ಟ್ರೈನಿಂಗ್ ಎಲ್ಲ ಕತೆ ಅಂತ ಹೇಳಿದರೆ ಪುಸ್ತಕದಲ್ಲಿ ಬರೆದದ್ದನ್ನು ಓದಿ ಹೇಳುವುದು ಅಥವಾ ಅವರು ತೋರಿಸ್ತಾರ? ಇದು ಕೃಷಿ ಇಲಾಖೆಯಿಂದ ಮಾಡುವಂಥದ್ದು, ಅದು ಈಗ ಹೇಳೋದು ಮಾತ್ರ. ಮೆಥಡನ್ನು ತೋರಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ. ಅಂದರೆ ಅದು 2-3 ದಿನದಲ್ಲಿ ಮುಗಿಸಬೇಕಾಗ್ತದೆ ಕಾರ್ಯಕ್ರಮವನ್ನು. ಅದು ಜೇನು ಕೃಷಿಯನ್ನು 2-3 ದಿನದಲ್ಲಿ ಮುಗಿಸುವಂಥದ್ದಲ್ಲ. ಅದು ಕಾಲಕ್ಕೆ ತಕ್ಕಂತೆ ಅದನ್ನು ಕೃಷಿಯನ್ನು ಮಾಡ್ತಾ ಬರಬೇಕಾಗ್ತದೆ. ಅದರಿಂದ ಕಾಲಕ್ಕೆ ತಕ್ಕಂತೆ ಟ್ರೈನಿಂಗ್ ಕೊಟ್ಟರೆ ಒಳ್ಳೆಯದು, ತುಂಬ ಅನುಕೂಲವಾಗ್ತದೆ ಕೃಷಿಕರಿಗೆ. ಆದರೆ ಅಷ್ಟು ಟ್ರೈನಿಂಗ್ ಕೊಡಲಿಕ್ಕೆ ಅವರಿಗೆ ಆಗೋದಿಲ್ಲ, ಆಗೋದಿಲ್ಲ, ಕಷ್ಟಕರ ಆಗ್ತದೆ. ಈಗ ನೀವು ಕೇರಳದಿಂದ ಒಬ್ಬರನ್ನು ಕರ್ಕೊಂಬಂದು ಟ್ರೈನಿಂಗ್ ಮಾಡಿದ್ರಲ್ಲ, ಹೌದು, ಅವ್ರು ಏನು ಹೇಳಿಕೊಟ್ರು? ಅವರು ಕಾಲಕಾಲಕ್ಕೆ ಅದೇ 15 ದಿನಕ್ಕೆ ಬಂದರು ಅಂತ ಹೇಳಿದರು. ಒಂದೊಂದು ಟೈಮಲ್ಲಿ ಅವರು ಬೇರೆ ಬೇರೆ ಥರದಲ್ಲಿ ನಮಗೆ ಟ್ರೈನಿಂಗನ್ನು ಕೊಟ್ಟರು. ಮೊದಲಿಗೆ ಏನು ಹೇಳಿದರು? ಮೊದಲು ಅದರ ಕೃಷಿಯ ಬಗ್ಗೆ, ಅದರ ಮೆಥಡನ್ನು ಹೇಗೆ, ಅದನ್ನು ಜೋಡಿಸುವಂಥದ್ದು, ಗೂಡನ್ನು ಹೇಗೆ ಇಡಬೇಕು, ಅದು ಹೇಗೆ ಇಟ್ಟರೆ ಒಳ್ಳೆಯದು, ಅದಕ್ಕೆ ಆ ಬುಡದಲ್ಲಿ ಏನು ಹಾಕಬೇಕು, ಅದನ್ನೆಲ್ಲ ನಮ್ಮನ್ನು ತಿಳಿಸ್ತಾ ಬಂದರು. ಈಗ ಗೂಡನ್ನು ಹೇಗೆ ಇಟ್ಟರೆ ಒಳ್ಳೆಯದು, ಎಲ್ಲಿ ಇಟ್ಟರೆ ಒಳ್ಳೆಯದು, ಅದರಿಂದ ಏನು ಉಪಯೋಗ? ಅಂದರೆ ತುಂಬ ಕೃಷಿ ಇರುವ ಜಾಗದಲ್ಲಿ, ಅಂದರೆ ನಾವು ಕೇರಳದ ಮೆಥಡ್ ಅಂದರೆ ನಮಗೆ ಲಬ್ಬರು ಅಂದರೆ ತುಂಬ ಹೂವನ್ನು ಒಮ್ಮೆಲೆ ಬಿಡ್ತದೆ ಲಬ್ಬರ್ ಹೂವು. ಲಬ್ಬರ್ ಮರದ ಬುಡದಲ್ಲಿ ಇಟ್ಟರೆ ಸ್ವಲ್ಪ ಬೇಗನೆ ಅದರಲ್ಲಿ ಹೂವು ಬಿಡ್ತದೆ, ಒಂದೇ ಸಮಾನೆ ಬಿಡ್ತದೆ, ಆಮೇಲೆ ಒಂದೇ ಸಮಾನೆ ಮಕರಂದ ಕೂಡ ಸಿಗ್ತದೆ. ಅದರಿಂದ ಉತ್ಪತ್ತಿಗಳು ಜಾಸ್ತಿ ಆವಾಗ ಸಿಗ್ತದೆ ನಮಗೆ. ಆದರೆ ನಾವು ಹೆಚ್ಚಿನ ಕಡೆಯಲ್ಲಿ ಅದರ ಬುಡದಲ್ಲಿ ನಾವು ಜಾಸ್ತಿಯಾಗಿ ಇಡುವಂಥದ್ದು. ಈಗ ರಬ್ಬರಿಂದ ಸಿಗುವ ಜೇನು ಒಳ್ಳೆಯದಿಲ್ಲ ಹೇಳ್ತಾರೆ, ಹೌದಾ? ಸ್ವಲ್ಪ ತೆಳುವಾಗಿ ಬರ್ತದೆ, ಬೇರೆ ಒಳ್ಳೆಯದಿಲ್ಲ ಅಂತೇಳಿ ಯಾವುದಿಲ್ಲ. ಅದರ ಜೊತೆಯಲ್ಲಿ ಬೇರೆ ಕಡೆಯಿಂದಲೂ ಮಕರಂದ ತರ್ತದೆ. ಅಂದರೆ ಸಾಮಾನ್ಯವಾಗಿ ನೀವು ರಬ್ಬರ್ ಗಿಡದ ಕೆಳಗೆ ಇಟ್ಟ ಒಂದು ಪೆಟ್ಟಿಗೆಯಲ್ಲಿ ರಬ್ಬರ್ ಗಿಡದ್ದೇ ಮಕರಂದ ಜಾಸ್ತಿ, ಅದರಲ್ಲಿ ಹೂವಿನಿಂದ ಬರುವ ಮಕರಂದ ಅಲ್ಲ, ಎಲೆ ತೊಟ್ಟಿನಿಂದ ಅಂತ ಹೇಳ್ತಾರೆ, ಹೌದಾ? ಅದು ಎಲೆ ತೊಟ್ಟಿನಿಂದಲೂ ಬರ್ತದೆ, ಹೂವಿನಿಂದಲೂ ಬರ್ತದೆ. ಮತ್ತು ನಮ್ದಂದರೆ ಹೇಗೆ ಅಂದರೆ ಲಬ್ಬರು ಮಾತ್ರ ಅಲ್ಲ, ತೆಂಗು, ಅಡಿಕೆ, ಲಬ್ಬರು, ಆಮೇಲೆ ಇತರ ಕೊಕ್ಕ ಕೃಷಿ, ಆಮೇಲೆ ಕಾಡಿನ ಬದಿಯಲ್ಲಿ ಕೂಡ ಉಂಟು ನಮ್ಮ ಮನೆ. ಅದರಿಂದ ಎಲ್ಲ ಮಕರಂದವನ್ನು ಅದನ್ನು ಜೋಡಿಸ್ತಾ ಬರ್ತದೆ. ಅದರಿಂದ ಒಳ್ಳೆಯ ಜನು ನಮಗೆ ಸಿಗ್ತದೆ. ಈಗ ಮೊದಲನೆಯದಾಗಿ ನಾವು ಒಂದು ಜೇನು ಪೆಟ್ಟಿಗೆಯಲ್ಲಿ ಜೇನಿನ ಗೂಡನ್ನು ಅಥವಾ ಜೇನಿನ ಹುಳಗಳನ್ನು ತಂದು ಇಟ್ಟರೆ ಅದನ್ನು ಸಾಕುವ ಬಗ್ಗೆ ಹೇಗೆ? ಅದು ಅಂದರೆ ಸಾಕುದಂದರೆ ಅದು ನಾವು ಹುಳದ ಬರದಾಗಿ ನೋಡಬೇಕು. ಅದಕ್ಕೆ ಯಾವ ಥರದ್ದೆಲ್ಲ ಸಣ್ಣ ಸಣ್ಣ ಹುಳಗಳು ಅದರಲ್ಲಿ ಸೇರ್ತದೆ, ಇರುವೆಗಳು ಬರ್ತದೆ. ಅದು ಇರುವೆಗಳು ಬರದಾಗಿ ಇರುವೆಗೆ ಹುಡಿ ಬರ್ತದೆ, ಆ ಬುಡದಲ್ಲಿ ಹುಡಿ ಹಾಕಿ ಅದನ್ನು ಚಂದವಾಗಿ ನೀಟಾಗಿ ಇಟ್ಕೊಳ್ಬೇಕಾಗ್ತದೆ ಬುಡವನ್ನು. ಆಮೇಲೆ ಹುಳ ಬರ್ತದೆ, ಹುಳ ಸಣ್ಣ ಸಣ್ಣ ಹುಳ ಆಗಿ ಅದು ದೊಡ್ಡ ಹುಳ ಆಗ್ತದೆ, ಮತ್ತು ಫುಲ್ಲು ಅದನ್ನು ಎದಿ ಅಂತ ಹೇಳ್ತೇವೆ, ಅದನ್ನು ಫುಲ್ಲು ನಾಶವಾಗಿ ಅದು ತಿಂತದೆ. ಆಮೇಲೆ ಅದು ಗೂಡು ಇದ್ದಂಥ ನೊಣಗಳೆಲ್ಲ ಹಾರಿ ಹೋಗ್ತದೆ, ಮತ್ತು ನಮಗೆ ನಾಶವಾಗಿ ನಮಗೆ ಸಿಗುವಂಥದ್ದಲ್ಲ. ಆದ್ದರಿಂದ ಅದು ಬರದ ಹಾಗೆ ನಾವು ನೋಡುವಂಥದ್ದು ಅತಿ ಮುಖ್ಯವಾಗಿದೆ. ಅದನ್ನು ಈಗ ಒಂದು ಸಲ ಒಂದು ಜೇನಿನ ಪೆಟ್ಟಿಗೆಯಲ್ಲಿ ಹುಳವನ್ನು ಇಟ್ಟಿರಿ. ಮೊದಲನೇದಾಗಿ ಅದಕ್ಕೆ ಏನು ಮಾಡಬೇಕು ನಾವು? ಮೊದಲನೇ ಈಗ ಮಳೆಗಾಲದಲ್ಲಿ ಆದರೆ ಒಂದು ನೊಣವನ್ನು ನಾವು ತಂದು ಇಟ್ಟಾದ ಅದಕ್ಕೆ ಸಕ್ಕರೆ ಪಾಕವನ್ನು ಕೊಡಬೇಕಾಗ್ತದೆ. ಅಂದರೆ ಬೇರೆ ಕಡೆ ಎಲ್ಲಿಯೂ ಅದಕ್ಕೆ ತಿನ್ನಲಿಕ್ಕೆ ಇರುವುದಿಲ್ಲ ಮಳೆಗಾಲದಲ್ಲಿ, ಅದು ನಾವು ಕೊಟ್ಟರೆ ಮಾತ್ರ ಅದಕ್ಕೆ ತಿನ್ನಲಿಕ್ಕೆ ಸಿಗ್ತದೆ. ಆದ್ದರಿಂದ ಪಾಕವನ್ನು ಖಂಡಿತವಾಗಿಯೂ ಅದಕ್ಕೆ ಕೊಡಬೇಕಾಗ್ತದೆ. ಅದನ್ನು ಕೊಟ್ಟು ಬರ್ತಾ ಅದನ್ನು ಹುಳ ಇದೆಯಾ ಇಲ್ಲ ಅದನ್ನು ಡಿವೈಡ್ ಮಾಡುವಂಥದ್ದು, ಆಮೇಲೆ ಅದಕ್ಕೆ ರಾಣಿ ನೊಣ ಉಂಟ ಇಲ್ವ ಅದನ್ನು ನೋಡಬೇಕಂತು, ಮತ್ತು ಗಂಡು ನೊಣವನ್ನು ಇಲ್ಲದಾಗಿ ನೋಡುವಂಥದ್ದು, ಆಮೇಲೆ ಹೆಣ್ಣು ನೊಣವನ್ನೇ ಜಾಸ್ತಿ ಸಾಕುವಂಥದ್ದು ನಾವು ಮಾಡಬೇಕಾಗ್ತದೆ. ಈಗ ಮೊದಲನೇದಾಗಿ ಬರುವ, ಮೊದಲನೇದಾಗಿ ನೀವು ಹೇಳಿದ್ರಿ ರಾಣಿ ನೊಣ ಉಂಟ ಇಲ್ವ ಅಂತ ನೋಡೋದು ಅಂತ. ಹೌದು. ಹೇಗೆ ಅದು? ರಾಣಿ ನೊಣ ನಮಗೆ ಬಾಕಿ ನೊಣಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತದೆ, ಅದರ ಬೀಲ ಕೂಡ ಸ್ವಲ್ಪ ದೊಡ್ಡದು ಹಾಗೆ ಕಾಣ್ತದೆ ನಮಗೆ. ಅದು ನಿಮಗೆ ಈ ಇಷ್ಟು ನೊಣದಲ್ಲಿ ನೋಡುವಾಗ ಗೊತ್ತಾಗ್ತದ? ಖಂಡಿತವಾಗಿ ಗೊತ್ತಾಗ್ತದೆ ಸರ್. ಅದರಲ್ಲಿ ನೊಣವನ್ನು ವ್ಯತ್ಯಾಸವಾಗಿ ಇರ್ತದೆ, ಅದು ಒಂದು ಕಪ್ಪಗಿರ್ತದೆ ಇಲ್ಲಾಂದ್ರೆ ಬೆಳ್ಳಗಿರ್ತದೆ ಸ್ವಲ್ಪ. ಅದು ನೊಣ ಬಾಕಿ ನೊಣದಕ್ಕಿಂತ ದೊಡ್ಡದಾಗಿರ್ತದೆ. ಈಗ ರಾಣಿ ನೊಣ ಇಲ್ಲ ಅಂತ ಯೋಚನೆ ಮಾಡಿದ್ರಿ, ಏನ್ ಮಾಡ್ತೀರಿ? ಅದರಲ್ಲಿ ಕಲರ್ ವ್ಯತ್ಯಾಸ ಆಗ್ತದೆ. ರಾಣಿ ನೊಣ ಇಲ್ಲದಿದ್ರೆ ಇತರ ನೊಣಗಳು ಕೆಲಸದ ಆಳುಗಳು ಅಂತ ಹೇಳ್ತೇವೆ ನಾವು, ಆ ನೊಣಕ್ಕೆ ಬೇರೆ ಒಂದು ಆಕಾರವನ್ನೇ ಬೇರೆ ಮಾಡ್ತದೆ, ರೆಕ್ಕೆವನ್ನು ಮೇಲಕ್ಕೆ ಮಾಡ್ತಾ ಇರ್ತದೆ. ಆಗ ನಮಗೆ ಗೊತ್ತಾಗ್ತದೆ ಸಾಮಾನ್ಯವಾಗಿ ರಾಣಿ ನೊಣ ಇಲ್ಲ ಇಲ್ಲ ಅಂತೇಳಿ. ಇಲ್ಲದಿದ್ರೆ ಏನು ಮಾಡೋದು? ಇಲ್ಲದಿದ್ದರೆ ಅದಕ್ಕೆ ಬೇರೆ ಕಡೆಯಿಂದ ಅದನ್ನು ಒಂದು ಇದು ಅಂತ ಹೇಳ್ತೇವಲ್ಲ, ಅದನ್ನು ತಂದು ಇದಕ್ಕೆ ಹಾಕಿ ಆಮೇಲೆ ರಾಣಿ ನೊಣವನ್ನು ಅದೇ ಉಂಡು ಮಾಡ್ತದೆ. ಉಂಡು ಮಾಡ್ತದೆ, ಇಲ್ಲದಿದ್ದರೆ ಒಮ್ಮೊಮ್ಮೆ ಅದರಲ್ಲಿ ಉಂಡು ಮಾಡ್ತದೆ, ಇಲ್ಲದಿದ್ದರೆ ನಾವು ಬೇರೆ ಪೆಟ್ಟಿಗೆಯಿಂದ ಎದೆಯನ್ನು ಮಾತ್ರ ನೊಣವನ್ನು ಅದಕ್ಕೆ ಬಿಟ್ಟು ಎದೆಯನ್ನು ಇದಕ್ಕೆ ತಂದು ಹಾಕಿ ಆಮೇಲೆ ಅದರಲ್ಲಿ ಮೊಟ್ಟೆ ಇರ್ತದೆ ಸಣ್ಣ ಸಣ್ಣ, ಆ ಮೊಟ್ಟೆ ಒಂದು ಮೊಟ್ಟೆಯಲ್ಲಿ ರಾಣಿ ನೊಣವನ್ನು ಅದೇ ನೊಣ ಉಂಡು ಮಾಡ್ತದೆ ಅಂತ ಹೇಳಿದರೆ ರಾಣಿ ನೊಣ ಆಗುವಂತಹ ಮೊಟ್ಟೆಯನ್ನು ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದಾ? ಅದು ಖಂಡಿತವಾಗಿಯೂ ಆಗ್ತದೆ ಸರ್. ಅದು ತನ್ನಷ್ಟಿಗೆ ಅದು ರಾಣಿ ನೊಣವನ್ನು ಕೆಲಸದಾಳು ನೊಣಗಳು ಅದಕ್ಕೆ ರಾಯಲ್ ಜೆಲ್ಲಿ ಅಂತೇಳಿ ಕೊಡ್ತದೆ. ರಾಯಲ್ ಜೆಲ್ಲಿ ಅಂತೇಳಿ ಕೊಟ್ಟು ಆ ಒಂದು ಮೊಟ್ಟೆಯನ್ನು ದೊಡ್ಡದಾಗಿ ಮಾಡ್ತದೆ. ಅದೇ ಅದು ಮಾಡುವಾಗ ಮೊಟ್ಟೆ ಆಕಾರವಾಗಿ ದುಂಡಾಗಿರ್ತದೆ, ಅದರ ಚೂಪಲ್ಲಿ ಕೆಂಪಾಗಿರ್ತದೆ. ಆವಾಗ ನಮಗೆ ಗೊತ್ತಾಗ್ತದೆ ರಾಣಿ ನೊಣ ಇದೆ ಅಂತೇಳಿ. ಇದೆ ಅಂತ ಹೌದು. ಒಂದು ರಾಣಿ ನೊಣಕ್ಕೆ 3 ವರ್ಷ ಆಯುಸ್ಸು ಸಿಗ್ತದೆ. ಹೌದೌದು. ಅಷ್ಟರೊಳಗೆ ಇನ್ನೊಂದು ನೊಣ ಬಂದರೆ? ಒಂದು ನೊಣ ಬರೋದಲ್ಲ, ಇನ್ನೊಂದು ಆದರೆ ಅದರಲ್ಲೇ ಮಾಡುವಂಥದ್ದು. ಹೌದು, ಅದು ಖಂಡಿತವಾಗಿ ಮಾಡ್ತದೆ ಅದು. ಯಾಕೆಂದರೆ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆದಾಗ ಡಿವೈಡ್ ಆಗಿ ಹೋಗಬೇಕು ಖಚಿತ. ಹೌದು, ಅದರಿಂದ ರಾಣಿ ನೊಣ ಇಲ್ಲದಾಗಿ ನಾವು ನೋಡ್ತಾ ಇರಬೇಕು. ಅಂದರೆ ಮೊದಲು ನಮ್ಮ ನೋಡುವಂಥ ಕ್ರಮ ಹೇಗೆ ಅಂದರೆ ಸೀಸನ್ ಅಂತೇಳಿ ಬರ್ತದೆ. ಅಂದರೆ ಈ ಗಿಡಗಳಲ್ಲೆಲ್ಲ ಹೂವು ಬಿಡುವ ಟೈಮಲ್ಲಿ ನಮಗೆ ಸೀಸನ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ನಾನು ಇದನ್ನು ಒಂದು 7 ದಿನಕ್ಕೊಮ್ಮೆ ನಾವು ಪರಿಶೀಲನೆ ಮಾಡ್ತಾ ಇರಬೇಕು. 7 ದಿವಸಕ್ಕೊಮ್ಮೆ? ಒಮ್ಮೆ. 7 ದಿನಕ್ಕಿಂತ ಮೊದಲು ನಾವು ನೋಡಬೇಕಾಗ್ತದೆ. ನೋಡದಿದ್ದರೆ ಅದರಲ್ಲಿ ರಾಣಿ ನೊಣ ಉಂಡು ಮಾಡ್ತದೆ. ನೊಣಗಳು ಜಾಸ್ತಿ ಆದರೆ 2 ಡಿವೈಡ್ ಆಗಿ ಹೋಗ್ತದೆ. ಹಳೆ ರಾಣಿ ಹಾರಿ ಹೋಗ್ತದೆ ಮತ್ತು ಅದರಲ್ಲಿ ಸ್ವಲ್ಪ ನೊಣಗಳು ಹಾರಿ ಹೋಗ್ತದೆ. ಇದರಲ್ಲಿ ಉಳಿಯುವ ರಾಣಿ ನೊಣ ಇರುವುದಿಲ್ಲ. ಓ, ಅದ್ರ ಮೊಟ್ಟೆ ಮಾಡಿರ್ತದೆ. ಮೊಟ್ಟೆ ಮಾಡಿರ್ತದೆ. ಹೌದು, ಅದರ ರಾಣಿ ಹೋದ ತಕ್ಷಣ ಇದು 2 ದಿನ ಇಲ್ಲ 3 ದಿನದೊಳಗೆ ಇದರಲ್ಲಿ ಮರಿ ಆಗ್ತದೆ ತನ್ನಷ್ಟಿಗೆ. ಆಮೇಲೆ ಆ ರಾಣಿ ಇಲ್ಲಿ ಆಳ್ತದೆ. ಇಲ್ಲಿ ಆಳ್ತದೆ. ಈಗ ರಾಣಿ ನೊಣದ ಬಗ್ಗೆ ಮಾತಾಡಿ ಆಯಿತು. ಗಂಡು ನೊಣಗಳನ್ನು ಇಲ್ಲದ ಹಾಗೆ ಮಾಡಬೇಕು ಅಂತ ಹೇಳಿದ್ರಿ. ಹೌದು ಸರ್. ಹೇಗೆ ಅದು? ಗಂಡು ನೊಣವನ್ನು ಇಲ್ಲದಾಗಿ ಮಾಡೋದು ಉತ್ತಮ ನಮಗೆ. ಯಾಕೆಂದರೆ ಅದು ಯಾವಾಗಲೂ ಸೋಮಾರಿ ಅಂತ ಹೇಳ್ತೇವೆ ನಾವು. ಅದನ್ನು ತಿಂದು ಅದರಲ್ಲಿ ಜೇನು ಎಷ್ಟು ಬರ್ತದೋ ಅದರಲ್ಲಿ ಶೇಖರಣೆ ಆದಂಥದ್ದನ್ನು ಇದು ತಿಂದು ಮುಗಿಸ್ತದೆ. ಹೆಣ್ಣು ನೊಣ ಹಾಗೆ ಅಲ್ಲ, ಹೆಣ್ಣು ನೊಣ ದುಡಿಯುತ್ತಾ ಇರ್ತದೆ, ಅದು ತಂದು ಆಗ್ತಾ ಇರ್ತದೆ ಮಕರಂದವನ್ನು. ಗಂಡು ನೊಣವನ್ನು ಗುರುತಿಸುವುದು ಹೇಗೆ? ಹಾಗೆ ಇದು ಗಂಡು ನೊಣ ಸ್ವಲ್ಪ ದೊಡ್ಡದಾಕಾರದಲ್ಲಿ ಎದೆಯಿಂದ ಮೇಲ್ಗಡೆ ಇರ್ತದೆ, ಹೆಣ್ಣು ನೊಣ ಕೆಳಗಿನ ಒಂದು ಎದೆಯ ಲೆವೆಲಲ್ಲಿ ಇರ್ತದೆ, ಗಂಡು ನೊಣ ಸ್ವಲ್ಪ ಮೇಲಕ್ಕಿರ್ತದೆ. ಆಗ ನಮಗೆ ಗೊತ್ತಾಗ್ತದೆ ಗಂಡು ನೊಣ ಇದು. ಅದನ್ನು ನಾವು ಕತ್ತರಿಸಿ ಬಿಡ್ತೇವೆ. ಕತ್ತರಿಸಿ ನೀರಾಕಿ ಮೊಟ್ಟೆ, ಗಂಡು ನೊಣದ ಮೊಟ್ಟೆ, ಮೊಟ್ಟೆಯನ್ನು ಕತ್ತರಿಸಿ ಅದನ್ನು ನೀರಾಕಿ ಒಡೆದು ಸಾಯಲಿಕ್ಕೆ ಬಿಡ್ತೇವೆ. ಹಾಗಾಗಿ ಗಂಡು ನೊಣ ಹೆಚ್ಚು ಉಳಿಯುವುದಿಲ್ಲ. ನೀವು ಈ ಉಳಿದ ಗಂಡು ನೊಣವನ್ನು ಅದರಿಂದ ಓಡಿಸುವಂಥ ಕ್ರಮ ಏನಾದರೂ ಉಂಟಾ? ಇಲ್ಲ, ಹಾಗೆ ಮಾಡುದಿಲ್ಲ. ಗಂಡು ನೊಣಗಳೇ ಜಾಸ್ತಿ ಆದರೆ ನಿಮಗೆ ಅದರಲ್ಲಿ ಉತ್ಪತ್ತಿ ಕಡಿಮೆ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ? ಅಂಥ ಸಮಯದಲ್ಲಿ ಗಂಡು ನೊಣ ಹುಟ್ಟಿದ ಮೇಲೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹುಟ್ಟೋದಕ್ಕಿಂತ ಮೊದಲೇ ನಾವು ಅದನ್ನು ನೋಡಿ ಅದನ್ನು ಬೇಕಾದ ರೀತಿಯಲ್ಲಿ ಕೊಯ್ದು ಅದನ್ನು ಬಿಸಾಡಬೇಕಾಗ್ತದೆ. ಸಾಮಾನ್ಯವಾಗಿ ಜೇನು ಅದರಲ್ಲಿ ಉತ್ಪತ್ತಿಯಾಗುವಂಥ ಸಮಯ ಯಾವಾಗ? ಅಂದರೆ ಮಳೆಗಾಲ ಬಿಟ್ಟು ಬೇಸಿಗೆಗಾಲ ಶುರುವಾಗಿ ಮಕರನ್ ಎಲೆಗಳು ಚಿಗುರಿ ಹೂವು ಬಿಟ್ಟ ಮೇಲೇ ಜಾಸ್ತಿಯಾಗಿ ನಮಗೆ ಜೇನನ್ನ ಉತ್ಪತ್ತಿ ಆಗ್ತದೆ. ಈ ಜೇನನ್ನು ತೆಗೆಯುವುದು ಹೇಗೆ ನೀವು? ನಾವು ಅದನ್ನು ನೊಣಗಳನ್ನು ಓಡಿಸಿ ಎದೆಯನ್ನು ತೆಗೆದು ನಾವು ಮಿಷನಲ್ಲಿ ಇಡ್ತೇವೆ. ಮಿಷನನ್ನು ತಿರುಗಿಸಿದಾಗ ಗಾಳಿಯ ಮುಖಾಂತರ ಅದು ಆ ಪೆಟ್ಟಿಗೆಯ ಸುತ್ತಲೂ ಜೇನುತುಪ್ಪ ಬೀಳ್ತದೆ. ಆಮೇಲೆ ಅದು ಕೆಳಗೆ ಬಂದು ನಮಗೆ ತೆಗೆಯುವಂಥ ಇದು ಸುಲಭ ಆಗ್ತದೆ, ಮತ್ತು ಅದರಲ್ಲಿ ಜೇನು ಉತ್ಪತ್ತಿಗೂ ಅದು ಸುಲಭ ಆಗ್ತದೆ. ಈಗ ಉತ್ಪತ್ತಿಯಾದ ಒಂದು ಎರಿಯನ್ನು ನೀವು ಅದನ್ನು ತೆಗೆಯುವಂಥ ಕ್ರಮ ಇಲ್ಲ? ಎದೆಯನ್ನು ಹಿಂಡಿ ತೆಗೆಯುವಂಥ ಕ್ರಮ ಇಲ್ಲ. ಮಿಷನಲ್ಲಿ ಹಾಕಿ ಅದು ತೆಗಿಬೇಕು. ಹಿಂಡಿ ತೆಗಿಬೋದು, ತೆಗಿಬಾರದು ಅಂತೇನಿಲ್ಲ. ನಮಗೆ ಉತ್ಪತ್ತಿಗೆ ಅದು ಕುಂಠಿತವಾಗ್ತದೆ. ಅಂದರೆ ಬೇಗ ಬೇಗ ಉತ್ಪತ್ತಿ ಸಿಗಬೇಕಾದ್ರೆ ನಮಗೆ ಮಿಷನಲ್ಲಿ ತಿರುಗಿಸಿ ತೆಗೆಯುವುದು ಉತ್ತಮ. ಹಿಂಡಿ ತೆಗೆಯುವುದು ತುಂಬ ದಿನ ಲೇಟ್ ಆಗ್ತದೆ. ಎದೆ ಕಟ್ಟಬೇಕಾದ್ರೆ ತುಂಬ ದಿನ ಲೇಟ್ ಆಗ್ತದೆ. ಈಗ ನೀವು ಎಷ್ಟು ದಿವಸಕ್ಕೊಮ್ಮೆ ಈ ಥರ ಜೇನು ತೆಗಿತೀರಿ? ಒಂದು 15 ದಿನಕ್ಕೊಮ್ಮೆ ಜೇನನ್ನು ತೆಗಿಬೋದು. ಎಷ್ಟು ಸಲ ತೆಗಿತೀರಿ? ತೆಗೆದು ಅಂದರೆ ಈ ಸಲ ಮಳೆ ಬಂದದಿಂದ ಸ್ವಲ್ಪ ಉತ್ಪತ್ತಿ ಕಷ್ಟ ಆಗ್ತದೆ. ಅದು ಸಾಮಾನ್ಯವಾಗಿ ಒಂದು 8 ಸಲ 7 ಸಲ ಹೀಗೆ ತೆಗಿಬೋದು. ನಿಮಗೆ ಒಂದು ಪೆಟ್ಟಿಗೆಯಿಂದ ಎಷ್ಟು ಜೇನು ಸಿಗ್ತದೆ? ಸರಾಸರಿ ಪೆಟ್ಟಿಗೆ ಅಂದರೆ ಒಂದು 15 ಕೆಜಿ ಸರಾಸರಿ ಹಿಡಿಬೋದು ಒಂದು ಪೆಟ್ಟಿಗೆಯಲ್ಲಿ. ಒಂದು ಪೆಟ್ಟಿಗೆ ಸರಿಯಾಗಿ ಸೀಸನ್ ಸಿಕ್ಕಿದ್ರೆ ಆಗ್ಬೋದು 15 ಕೆಜಿ ಒಂದು ಪೆಟ್ಟಿಗೆಯಿಂದ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಒಂದು ಪೆಟ್ಟಿಗೆಯಲ್ಲಿ ಜೇನು ಕಮ್ಮಿ ಹೆಚ್ಚು ಆಗುವಂಥ ಕ್ರಮ ಉಂಟಾ? ಖಂಡಿತವಾಗಿ ಬರ್ತದೆ ಸರ್. ಯಾಕಾಗಿ? ಅದು ನೊಣಗಳ ಇದರಲ್ಲಿ ಇರ್ತದೆ ಸಾಮರ್ಥ್ಯವಾಗಿರುತ್ತೆ. ನೊಣಗಳಂದರೆ ಕೆಲಸದಾಳು ನೊಣಗಳು ಜಾಸ್ತಿ ಇದ್ರೆ ಆ ಪೆಟ್ಟಿಗೆಯಲ್ಲಿ ಜಾಸ್ತಿ ಉತ್ಪತ್ತಿಗಳು ಬರ್ತದೆ. ಅದರಲ್ಲಿ ಗಂಡು ನೊಣ ಇಲ್ಲದಿರಬೇಕು, ಆದ್ರಿಂದ ಉತ್ಪತ್ತಿ ಜಾಸ್ತಿ ಬರ್ತದೆ. ಇಲ್ಲ ಕೆಲವರಲ್ಲಿ ಉತ್ಪತ್ತಿ ಬರೋದಿಲ್ಲ, ಕೆಲವು ನೊಣ ಕೆಟ್ಟು ಹೋಗುದು ಅಂತ ಉಂಟು. ಅದು ರಾಣಿ ಎಲ್ಲಾದರೂ ಹೋಗಿ ಹೊರಗಡೆ ಬಂದು ಅದರಲ್ಲಿ ಏನಾದರೂ ರೋಗ ಏನಾದರೂ ಉತ್ಪತ್ತಿ ಆದರೆ ಅದು ಕೆಟ್ಟು ಹೋಗ್ತದೆ ಅಂತ ಪೆಟ್ಟಿಗೆಗಳು. ಈಗ ಈ ಪಾಲು ಆಗದೆ ನೀವು ಪಾಲು ಮಾಡುವ ಕ್ರಮ ಉಂಟಾ? ಉಂಟು ಸರ್. ಹೇಗೆ ಅದು? ಅದು ಒಂದು ಪೆಟ್ಟಿಗೆಯಿಂದ ನಾವು ರಾಣಿ ನೊಣವನ್ನು ಮೊದಲನೇವಾಗಿ ಹುಡುಕಬೇಕು. ರಾಣಿ ನೊಣ ಕಂಡು ಹುಡುಕಿದ ಮೇಲೆ ಆ ರಾಣಿ ನೊಣವನ್ನು ಬೇರೆನೇ ಇಡಬೇಕು. ಆ ರಾಣಿ ನೊಣ ಬೇರೆ ಇಟ್ಟ ಮೇಲೆ ಅದರ ಒಟ್ಟಿಗೆನೆ ಅರ್ಧ ನೊಣವನ್ನು ಆ ರಾಣಿಯ ಜೊತೆಯಲ್ಲಿ ಇಡಬೇಕು, ಅರ್ಧ ನೊಣವನ್ನು ಅದರಲ್ಲೇ ಬಿಡಬೇಕಂತ. ಹಾಗೆ ಮಾಡಿದರೆ ಆ ರಾಣಿ ಇರುವಂಥ ಪೆಟ್ಟಿಗೆಯನ್ನು 1 ಕಿಲೋಮೀಟರ್ ದೂರದಲ್ಲಿ ನಾವು ತಗೊಂಡೋಗಿ ಇಡಬೇಕಂತ. ಆವಾಗ ಮಾತ್ರ ಅದು ಇಲ್ಲದ್ರೆ ನಾವು ಈ ಇಲ್ಲಿ ಹಳೆ ಪೆಟ್ಟಿಗೆಯನ್ನು ತಗೊಂಡು ಹೊಸ ಪೆಟ್ಟಿಗೆ ದೂರ ಇಡದಿದ್ದರೆ ಹಳೆ ಪೆಟ್ಟಿಗೆಯಿಂದ ಹೊಸ ಪೆಟ್ಟಿಗೆಗೆ ಎಲ್ಲ ನೊಣಗಳು ಬರ್ತವೆ. ಎಲ್ಲ ನೊಣಗಳು ಬರ್ತದೆ, ಆದರೆ ಅದು ಡಿವೈಡ್ ಆಗೋದಿಲ್ಲ. ಆಗೋದಿಲ್ಲ. ಆಗೋದಿಲ್ಲ. ಈ 1 ಕಿಲೋಮೀಟರ್ ಇದ್ದರೆ ಇದು ಹೋಗುವುದಿಲ್ಲ. ಹೋಗುದಿಲ್ಲ ಆ ಕಡೆ. ಮತ್ತೇನು ಮಾಡ್ತದೆ ಅದು? ಅದನ್ನು ರಾಣಿ ನೊಣವನ್ನು ಹಳೆ ರಾಣಿ ನೊಣ ದೂರ ಕೊಂಡೋಗಿ ಇಡ್ತೇವೆ 1 ಕಿಲೋಮೀಟರ್ ದೂರದಲ್ಲಿ. ಇದರಲ್ಲಿ ಅದೇ ನೊಣಗಳು ರಾಣಿ ನೊಣವನ್ನು ಉಂಡು ಮಾಡ್ತವೆ. ಉಂಟು ಮಾಡ್ತವೆ. ಅದರಲ್ಲಿ ಉಂಡು ಮಾಡುವಾಗ ಅದರಲ್ಲಿ ರಾಣಿ ನೊಣಗಳು ಸಂಖ್ಯೆ ಜಾಸ್ತಿ ಇರಬಹುದು, 2-3 ಇಲ್ಲರ 10 ಹೀಗೆ ಬರ್ತದೆ. ಹಾಗೆ ಬರದಾಗಿ ಒಂದೇ ನೊಣವನ್ನು ಒಳ್ಳೆಯ ಮೊಟ್ಟೆಯನ್ನು ಉಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಈ 30 ಪೆಟ್ಟಿಗೆ ಇಟ್ಟಿದ್ದೀರಿ ನೀವು? ಹೌದು ಸರ್. ಇದರಲ್ಲಿ ನೊಣಗಳು ವ್ಯತ್ಯಾಸ ಅಂತ ಉಂಟಾ? ನೊಣಗಳು ಕೆಲವು ಪೆಟ್ಟಿಗೆಯಲ್ಲಿ ಸಣ್ಣ ನೊಣ, ದೊಡ್ಡ ನೊಣ ಹೀಗೆ ಬರ್ತದೆ, ಮತ್ತೆ ಕಪ್ಪು ನೊಣ, ಬಿಳಿ ನೊಣ ಬರ್ತದೆ. ತುಡುವೆ ಜೇನು ಅಂತೇವೆ ನಾವು. ಹೌದು. ತುಡುವೆ ಜೇನಲ್ಲಿ ಎಷ್ಟಾದರೂ ಬೇರೆ ಬೇರೆ ಬಗೆಗಳು ಉಂಟಿದ್ದು, ಇದರಲ್ಲಿ ಒಳ್ಳೆಯದು ಯಾವುದು ಅಂತ ನಿಮಗೆ ಕಂಡಿದೆ? ಅದರಲ್ಲಿ ಕಪ್ಪು ನೊಣ ಸ್ವಲ್ಪ ಜಾಸ್ತಿ ಉತ್ಪತ್ತಿಯನ್ನು ಮಾಡ್ತದೆ ಅಂತ ನನ್ನೊಂದು ಭಾವನೆ, ಮತ್ತೆ ಗೊತ್ತಿಲ್ಲ. ನನ್ನೊಂದು ಭಾವನೆ ಕಪ್ಪು ನೊಣದಲ್ಲಿ ಸ್ವಲ್ಪ ಜಾಸ್ತಿ ಉತ್ಪತ್ತಿ ಬಂದಾಗೆ ಕಾಣ್ತದೆ. ಮತ್ತೆ ಕೆಲವು ಕಚ್ಚುದು ಜಾಸ್ತಿ ಅಂತ ಹೇಳ್ತಾರೆ, ಹೌದಾ? ಅದು ಕಚ್ಚದಂತ ನಾವು ತೆಗೆಯುವ ಕ್ರಮದಲ್ಲಿ ಅನುಸಾರವಾಗಿರ್ತದೆ. ನಾವು ನಮಗೆ ಬುದ್ಧಿ ಜಾಸ್ತಿ ಬಂದಾಗೆ ನಾವು ಕಲಿತಾಗೆ ಬರ್ತದೆ. ಅದರಲ್ಲಿ ಕಲಿಯುವಂಥದ್ದು ಜಾಸ್ತಿ ಆಗ್ತಾ ಇದ್ದಾಗೆ ನಮಗೆ ಕಚ್ಚದಂಥದ್ದು ಕಡಿಮೆ ಕಡಿಮೆ ಬರ್ತದೆ. ಅಂದರೆ ನಾವು ಅದರ ಮುಂದೆ ಹೋಗುವಾಗ ನಾವು ಕಳ್ಳನ ಥರನೇ ಹೋಗಬೇಕಾಗ್ತದೆ. ನಾವು ಸುಭಗನಾಗಿ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ. ಕಳ್ಳನಾಗಿ ಮೆಲ್ಲ ಹೋದರೆ ಆ ಕೈ ತೆಗೆಯುವಂಥ ಕ್ರಮ, ಕೈ ಅದರ ಹತ್ತಿರಕ್ಕೆ ಹೋಗುವಂಥ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಈಗ ನೀವು ಚಿಕ್ಕ ನೊಣ, ದೊಡ್ಡ ನೊಣ ಮತ್ತು ಬಿಳಿ ಕಪ್ಪು ಹೇಳಿದ್ರಿ. ಹೌದು ಸರ್. ಸ್ವಲ್ಪ ಹೌದು. ಈ ಜಾತಿಯಲ್ಲಿ ನೀವು ಕಪ್ಪು ನೊಣ ಸ್ವಲ್ಪ ಹೆಚ್ಚು ಉತ್ಪತ್ತಿ ಮಾಡ್ತದೆ ಅಂತ ನಿಮ್ಮ ಅನುಭವದಿಂದ ಹೆಚ್ಚು ಕಚ್ಚುವಂತಹದ್ದು ಯಾವುದು ಇಲ್ವೋ ಇದರಲ್ಲಿ? ಇದರಲ್ಲಿ ಹೆಚ್ಚು ಕಚ್ಚುವಂಥದ್ದು ಕಪ್ಪು ನೊಣವೇ ಜಾಸ್ತಿ ಕಚ್ಚುವಂಥದ್ದು. ಈಗ ನೀವು ಇದಲ್ಲದೆ ಮರದಲ್ಲಿಯೋ ಇಂಥ ಕಡೆ ಇದ್ದಂಥ ತೊಡುವೆ ಜೇನಿನ ಒಂದು ಗೂಡನ್ನು, ಜೇನಿನ ಒಂದು ಒಕ್ಕಲನ್ನು ನೀವು ಪೆಟ್ಟಿಗೆಯಲ್ಲಿ ಹಾಕುವಂಥದ್ದು ಇಂಥದ್ದೇನಾದರೂ ಮಾಡಿದ್ದೀರಾ? ನಾನು ಮೊದಲಿನಿಂದ ಮಾಡ್ತಾ ಬಂದಿದ್ದೇನೆ ಸರ್. ಹೌದು. ಈಗಲೂ ಎಲ್ಲಿಯಾದರೂ ಸಿಕ್ಕಿದರೆ ಮಾಡ್ತಾ ಇರ್ತೇನೆ. ಅದನ್ನು ಮಾಡುವ ಬಗ್ಗೆ ಹೇಗೆ? ಅದರ ಒಂದು ಗೂಡಲ್ಲಿ ಈಗ ಒಂದು ಜೇನುನೊಣ ಇದ್ದಂತಾದರೆ ಅದರ ಎದೆಗಳು ಅದರಲ್ಲಿ ಇರ್ತದೆ. ಮೆಲ್ಲ ಅದನ್ನು ಊದಿ ಇಲ್ಲಾಂದರೆ ಕೈಯಿಂದ ಸರಿಸಿ ಆ ನೊಣವನ್ನು ಆದಿತವಾಗಿ ತೆಗಿಬೇಕಾಗ್ತದೆ. ತೆಗೆದು ಆ ಎದೆಯನ್ನು ನಮ್ಮ ಈ ಪೆಟ್ಟಿಗೆಯ ಇದಕ್ಕೆ ಜೋಡಣೆ ಮಾಡಿ ಕಟ್ಟಬೇಕಾಗ್ತದೆ, ಇಲ್ಲಾಂದರೆ ಲಬ್ಬರ್ ಮೆಂಡ್ ಹಾಕಿ ಇಡಬೇಕು. ಎಲ್ಲವನ್ನು ತೆಗಿಲಿಕ್ಕೆ ಒಮ್ಮೆಲೆ ಮಾಡಬಾರ್ದು, ನಾವು ತೆಗಿಬಾರ್ದು. ಒಂದೊಂದನ್ನು ಒಂದು 2-3 ತೆಗೆದು ಅದಕ್ಕೆ ಹಾಕಿದ ಮೇಲೆ ಈ ನೊಣವನ್ನು ಮೆಲ್ಲೆ ಅದಕ್ಕೆ ಸರಿಸಿಯೋ ಇಲ್ಲಾಂದರೆ ಕೈಯಿಂದ ತೆಗೆದು ಅದಕ್ಕೆ ಪೆಟ್ಟಿಗೆಯನ್ನು ಚೇಂಜ್ ಮಾಡಬೇಕು. ಅದು ಸ್ವಲ್ಪ ಸ್ವಲ್ಪ ನೊಣವನ್ನು ಅದಕ್ಕೆ ಮಾಡಬೇಕಾಗ್ತದೆ. ಫಸ್ಟ್ ಒಂದು ರಾಣಿಯನ್ನು ಹುಡುಕಿ ಫಸ್ಟಿಗೆ ಮಾಡಿದರೆ ನಮಗೆ ಉತ್ತಮ ಸಿಗ್ತದೆ. ರಾಣಿಯನ್ನು ಹುಡುಕ್ಲಿಕ್ಕೆ ಆವಾಗ ಕಷ್ಟ ಆಗ್ತದೆ. ನಮಗೆ ಎಲ್ಲ ಎದೆಗಳನ್ನು ನೋಡಲಿಕ್ಕೆ ಆವಾಗ ಗೂಡಲ್ಲಿ ಇರ್ತದೆ, ಅದನ್ನು ನೋಡಲಿಕ್ಕೆ ಕಷ್ಟ ಆಗ್ತದೆ. ಈಗ ಮರದ ಮೇಲೆ ಈ ಥರ ಇದ್ದಂತಹ ಜೇನಿನ ನೊಣಗಳಲ್ಲಿ ಅವುಗಳನ್ನು ನೀವು ಪೆಟ್ಟಿಗೆ ಹಾಕುವಾಗ ಅವು ಹೆಚ್ಚು ಕಚ್ಚುವಂಥದ್ದು ಇಂಥದ್ದೇನಾದರೂ ಉಂಟಾ? ಕಚ್ಚುತ್ತದೆ ಸರ್. ಅದು ಹೆಚ್ಚಾಗಿ ಕಚ್ಚುತ್ತದೆ. ಅದಕ್ಕೆ ಸ್ವಲ್ಪ ಹೊಗೆ ಹಾಕಬೇಕು, ಹೊಗೆಯನ್ನು ಪಂಚ್ ಮಾಡಬೇಕು ಆಗ್ತದೆ. ಮತ್ತು ನಾವು ಕೈಯಿಂದ ನಿಧಾನವಾಗಿ ತೆಗೆದ್ರೆ ಅದು ಕಚ್ಚಿದ್ದು ಸ್ವಲ್ಪ ಕಡಿಮೆ ಮಾಡ್ತದೆ. ಕಡಿಮೆ ಮಾಡ್ತದೆ. ಈ ಜೇನಿನ ಒಂದು ಕೃಷಿ ಅಂತ ಹೇಳ್ತೀವಿ, ಅದು ಲಾಭದಾಯಕ ಅಂತ ನಿಮಗೆ ಅನಿಸ್ತದೆ? ಹೇಗೆ? ಖಂಡಿತವಾಗಿ ಲಾಭದಾಯಕ ಸರ್. ಹೌದಾ? ಲಾಭದಕ್ಕಿಂತ ನಮ್ಮ ಅದನ್ನು ಮಾಡಿದರೆ ನಮಗೆ ಒಂದು ಉತ್ತಮ ಅನುಭವ ಅಂದರೆ ಖುಷಿ, ಖುಷಿ ಬರ್ತದೆ, ಸಂತೋಷ ಆಗ್ತದೆ. ಯಾಕಂದರೆ ನಾವು ಮಾರಕವಾದದನ್ನು ಕೊಡುವುದಿಲ್ಲ, ಒಳ್ಳೆಯದನ್ನೇ ಕೊಡ್ತೇವೆ. ಮತ್ತು ಅದು ಕೂಡ ನಮಗೆ ಹಿತವನ್ನು ಕೊಡ್ತೇವಿನ, ಅದರಿಂದ ನಾವು ಕಲೀಲಿಕ್ಕೂ ಕೂಡ ತುಂಬ ಇದೆ. ಜೇನು ನೋಣವನ್ನು ಕಲೀಲಿಕ್ಕೆ ಅಂದರೆ ಅದು ಬೆಳಿಗ್ಗೆ ಕತ್ತಲು ಹೋಗಿ ಬೆಳಕನ್ನು ಮೂಡೋದಕ್ಕೆ ಆ ಸಂದರ್ಭದಲ್ಲಿ ಅದು ಕೆಲಸವನ್ನು ಶುರು ಮಾಡ್ತದೆ. ನಾವು ಮಾನವರಾದರೆ ಕೆಲಸ ಶುರು ಮಾಡಲಿಕ್ಕೆ ಸ್ವಲ್ಪ ತಡ ಮಾಡ್ತೇವೆ. ಇವತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ನಾನು ಅದು ಮಾಡೋದಿಲ್ಲ ಅಂತ ಹೇಳ್ತೇವೆ. ಅದು ಹಾಗೆಲ್ಲ, ಅದರಿಂದ ನಾವು ಕಲಿಬೇಕಾದ್ದು ತುಂಬ ಇದೆ, ತುಂಬ ಇದೆ. ಹೌದು. ಈ ತುಡುವೆ ಜೇನಲ್ಲದೆ ಬೇರೆ ಜೇನನ್ನು ಸಾಕಿದ್ದುಂಟ ನೀವು? ನಾವು ಮುಜಂಟಿ ಅಂತೇಳಿ ಇದೆ ಸರ್, ಅದನ್ನು ಸ್ವಲ್ಪ ಒಂದು ಎರಡು ಗೂಡನ್ನು ಮಾಡಿದ್ದೇನೆ. ಅದನ್ನು ಮಾಡೋದು ಇದೇ ಥರವಾ? ಇದೇ ಥರ. ಅದು ಕಚ್ಚಿದಿಲ್ಲ, ಮೇಯ್ ಮೇಲೆ ಮುಖದ ಮೇಲೆ ಜಾಸ್ತಿ ಕೂತ್ಕೊಳ್ತದೆ, ನಮಗೆ ಸ್ವಲ್ಪ ಹರಟೆ ಆಗ್ತದೆ ಅಷ್ಟೇ, ಕಚ್ಚಿದಿಲ್ಲ. ಅದು ಅದರಿಂದಾಗಿ ನಿಮಗೆ ತೊಂದರೆ ಆಗ್ತದೆ. ಅದಕ್ಕೆ ಮುಖಕ್ಕೆ ಬಟ್ಟೆಯನ್ನು ಹಾಕಿ ನಾವು ಸ್ವಲ್ಪ ಅದು ಕೂಡ ಡಿವೈಡ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಕೂಡ ಅದರಲ್ಲಿಯೂ ರಾಣಿ ನೋಣ ಇಲ್ಲ? ಉಂಟು ಉಂಟು ಸರ್. ಅದರಲ್ಲಿ ಕೂಡ ಅದನ್ನು ನಿಮಗೆ ಕಂಡುಹಿಡಿಲಿಕ್ಕೆ ಆಗ್ತದೆ? ಖಂಡಿತ. ಅದು ತುಂಬ ಚಿಕ್ಕ ನೋಣ, ಚಿಕ್ಕ ನೋಣ, ಆದರೂ ಅದರಲ್ಲಿ ಗೊತ್ತಾಗ್ತದೆ ನಮಗೆ ದೊಡ್ಡ ನೋಣ ಬರ್ತದೆ ಅದರಲ್ಲಿ, ಅದು ರಾಣಿ ಅಂತೇಳಿ ನಮಗೆ ಕಂಡುಹುಡ್ಲಿಕ್ಕೆ ಹುಡುಕ್ಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಅದು ನೀವು ಪೆಟ್ಟಿಗೆಯಲ್ಲಿ ಈ ಥರ ಸಾಕುವ ಕ್ರಮ ಕಡಿಮೆ? ಅದನ್ನು ಪೆಟ್ಟಿಗೆ ಅಂದರೆ ನಾವು ಎರಡು ಬಂದು ಮಾಡಿ ಎರಡು ಇದನ್ನು ಮಾಡಿ ಬಿದಿರು, ಬಿದಿರನ್ನು ಹೆಚ್ಚಾಗಿ ಬಿದಿರಲ್ಲಿ ಮಾಡ್ತೇವೆ ನಾವು. ಮತ್ತು ಎರಡು ಇದನ್ನು ಮಾಡಿ ಈಗ ಇಲಾಖೆಯಲ್ಲಿ ಅದರ ಗೂಡುಗಳು ಇದ್ದಾವೆ ಸರ್. ಈಗ ಇಲಾಖೆಯಿಂದಲೇ ಸಿಗ್ತವೆ. ಇದನ್ನಾದರೆ ಕಾಲಕಾಲಕ್ಕೆ ಸಾಕುವುದು ಹೀಗೆ ಅಂತ ಹೇಳಿದ್ವಿ, ಅದನ್ನೇನಾದ್ರು ಸಾಕುವಂಥ ವ್ಯವಸ್ಥೆ ಏನಾದರೂ ಉಂಟು? ಅದನ್ನು ಬೇರೆ ಯಾವುದು ನೋಡುವಂಥದ್ದು ನನಗೆ ಗೊತ್ತಿಲ್ಲ ಸರ್. ಅದು ಅಂದರೆ ಜೇನು ಸಿಗ್ತದೆ, ಸಣ್ಣ ಸಣ್ಣ ಇದು, ಅದು ಎದಿ ತಿರುಗಿಸುವಂಥ ಕ್ರಮ ಏನಿಲ್ಲ, ಕೈಯಿಂದಲೇ ತೆಗೆದು ಅದನ್ನು ತುಪ್ಪವನ್ನು ತೆಗಿಬೇಕಾಗ್ತದೆ. ಅದರಲ್ಲಿ ತುಪ್ಪ ಎಷ್ಟು ಸಿಗ್ತದೆ? ಅದರಲ್ಲಿ ಒಂದು ಗೂಡಲ್ಲಿ ಹೆಚ್ಚಂದ್ರೆ ಒಂದು ವರ್ಷದಲ್ಲಿ ಒಂದು 100 ಗ್ರಾಮ್ ಸಿಗ್ಬೋದು ಅಷ್ಟೇ, ಅಷ್ಟೇ ಒಂದು ಗೂಡಲ್ಲಿ. ಆದರೆ ಅದು ತುಂಬ ಒಳ್ಳೆಯದು, ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು, ಮತ್ತು ದಪ್ಪವಾಗಿರ್ತದೆ, ಎಲ್ಲ ಮಕರವಂದವನ್ನು ಅದು ಬೀರ್ತಾ ಬರ್ತದೆ. ಅಂದರೆ ಅತೀ ಸಣ್ಣ ಹೂ ಆದರೂ ಅದು ತಗೊಂಡು ಬರ್ತದೆ. ಇದು ತುಡುವೆ ಜೇನಲ್ಲಿ ಅದು ಸಾಧ್ಯವಾಗ್ತದೆ. ಸಾಧ್ಯವಾಗುವುದಿಲ್ಲ. ಈ 100 ಗ್ರಾಮಿಗೆ ಒಳ್ಳೆ ರೇಟ್ ಉಂಟು? ಒಳ್ಳೆ ರೇಟ್ ಸರ್ ಸಿಗ್ತದೆ. ಸಾಮಾನ್ಯವಾಗಿ ನನ್ನ ತಿಳಿದ ಮಟ್ಟಿಗೆ ಒಂದು 1,500 ರಿಂದ 2,500 ತನಕ ಉಂಟು ಅಂತ ಹೇಳ್ತಾ ಇದ್ದಾರೆ. ಹೌದು. ಕೆಜಿಗೆ? ಕೆಜಿಗೆ ಸರ್. ನಿಮಗೆ ಈ ತುಡುವೆ ಜೇನಿಗೆ ಎಷ್ಟು ರೇಟ್ ಸಿಗ್ತದೆ? ಅದು 500 ರೂಪಾಯಿ ತನಕ ಉಂಟು ಈಗ. 500 ರೂಪಾಯಿ ತನಕ. ಈಗ ಜೇನು ತೆಗ್ದಾಯ್ತು, ತೆಗೆದ ಮೇಲೆ ಅದನ್ನು ಸಂಸ್ಕರಣೆ ಮಾಡುವುದು ಅದನ್ನು ಹಾಗೆಯೇ ನೀವು ಇಡುವುದಲ್ಲ? ಹೌದು. ಹೇಗೆ ಇಡುವುದು ಅದನ್ನು? ಅದನ್ನು ಬಿಸಿಲಲ್ಲಿ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ, ಬಾಯಿ ಅಗಲ ಇರುವಂಥ ಪಾತ್ರೆಯಲ್ಲಿ ನಾವು ಹಾಕಿ ಇಡಬೇಕು. ಈ ಬಿಸಿಲಿಗೆ ಅದನ್ನು ಅವೆಯಿಂದ ಅದು ಮುಟ್ಲಿಕ್ಕೆ ಆಗುತ್ತೆ, ಅಷ್ಟು ಬಿಸಿ ಆಗ್ತದೆ ಬಿಸಿಲಲ್ಲಿಟ್ಟರೆ. ಅದು ಆವಿಯಾಗಿ ನೀರಿನಂಶ ಹೋಗ್ತದೆ ಅದರಿಂದ. ಆಮೇಲೆ ಅದನ್ನು ಪಾತ್ರೆಯಲ್ಲಿ ಕ್ಯಾನಲ್ಲಿ ಹಾಕಿ ನಾವು ಇಡಬೇಕಾಗ್ತದೆ. ಇಲ್ಲದಿದ್ದರೆ ಅದು ಉಳಿಯ ಅಂಶ ಬರ್ತದೆ ಅದರಲ್ಲಿ. ಉಳಿಯ ಅಂಶ ಬಿದ್ದರೆ ಹಾಳಾಗ್ತದೆ? ಜೇನು ಹಾಳಾಗೋದಿಲ್ಲ, ಉಳಿಯ ಅಂಶ ಬೀಳ್ತದೆ. ಆಮೇಲೆ ಪುನಃ ಅದು ಬಿಸಿಲಲ್ಲಿಟ್ಟು ಒಣಗಿಸುವಂಥದ್ದು ಮಾಡಬೇಕು. ಇಲ್ಲಾದ್ರೆ ಈಗ ಸುಲಭ ಮೆಥಡ್ಗಳೆಲ್ಲ ಬಂದಿದೆ, ಹಾಗೇನು ಮಾಡಬಹುದು. ಸುಲಭ ಮೆಥಡ್ ಅಂದರೆ ಅದು ಮಿಷನಲ್ಲಿ ಹಾಕಿ ಅದನ್ನು ಬಿಸಿ ಮಾಡಿ ಅದನ್ನು ಉಳಿಯ ಅಂಶವನ್ನು ತೆಗೆದು ಮಾಡುವಂಥ ಕ್ರಮಗಳಿದೆ. ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ನಂಬಿಕೆ ಉಂಟು, ಈ ಜೇನಿಗೆಲ್ಲ ಮಿಕ್ಸ್ ಮಾಡ್ತಾರೆ ಬೆಲ್ಲ ಎಲ್ಲ ಅಂತ. ಹೌದಾ? ಅದು ನಾವು ಖಂಡಿತವಾಗಿ ಮಾಡೋದಿಲ್ಲ, ನಾನಂತೂ ಮಾಡೋದೇ ಇಲ್ಲ. ಸರಿ, ಮಿಕ್ಸ್ ಮಾಡಿದರೆ ಗೊತ್ತಾಗ್ತದೆ ಅದು? ಅದು ಅದು ಕೆಲವರು ಹೇಳ್ತಾರೆ ಸರ್ ಗೊತ್ತಾಗ್ತದೆ ಅಂತ, ಕೆಲವರು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅದರ ಸರಿಯಾದ ಮೆಥಡ್ ನಮಗೆ ಗೊತ್ತಿಲ್ಲ. ಅದನ್ನು ಅಂದರೆ ಪೇಪರಲ್ಲಿ ಇಟ್ಟು ಮೇಲ್ಗಡೆ ಜೇನುತುಪ್ಪ ಹೋಯ್ದರೆ ಅಡಿಭಾಗದಲ್ಲಿ ನೀರಿನ ಅಂಶ ಬರೋದಿಲ್ಲ ಅಂತ ಹೇಳ್ತಾರೆ. ನೀರಿನ ಅಂಶ ಬಂದರೆ ಅದು ಮಿಕ್ಸ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಸುಲಭ ಮೆಥಡು ಮತ್ತು ನಮ್ಮ ಇಲಾಖೆಯಿಂದ ಅದು ಟೆಸ್ಟ್ ಮಾಡುವಂಥ ಕ್ರಮಗಳು ಇದ್ದಾವೆ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಸರಿ, ಒಟ್ಟಾರೆಯಾಗಿ ಈ 30 ಪೆಟ್ಟಿಗೆಯಲ್ಲಿ ನೀವು ಮಾಡುವಂತಹ ಜೇನು ಕೃಷಿ ನಿಮಗೆ ಖುಷಿ ಕೊಟ್ಟಿದೆ. ಇದರ ಜೊತೆ ನೀವು ಅಂಗಡಿಯನ್ನು ಇಟ್ಕೊಂಡಿದ್ದೀರಿ? ಹೌದು ಸರ್. ರಿಕ್ಷಾವನ್ನು ಓಡಿಸ್ತೀರಿ? ಹೌದು. ಎಲ್ಲ ಹೇಗೆ ಮಾಡ್ತೀರಿ? ಅದು ಜೇನು ನೋಣ ಹೇಗೆ, ಈಗ ಅದಕ್ಕೆ ಆರೋಗ್ಯ ಕೊಟ್ಟಿದೆ, ಅದು ದುಡಿಬೇಕಾಗ್ತದೆ. ಹೌದು. ನಾವು ಕೂಡ ಅದೇ, ಇವತ್ತು ದುಡಿಯಲಿಕ್ಕೆ ಆಗ್ತದೆ, ನಾವು ದುಡಿಬೇಕು. ನಾಳೆ ದುಡಿಯಲಿಕ್ಕೆ ಆಗದಿದ್ದರೆ ಎಷ್ಟು ದಿನ ನಮಗೆ ಸಾಧ್ಯ ಉಂಟು ಅಷ್ಟು ದಿನ ನಾವು ಕೆಲಸವನ್ನು ಮಾಡಬೇಕು. ಆದ್ರಿಂದ ನಾನು ಅದನ್ನು ಮಾಡ್ತಾ ಇದ್ದೇನೆ. ಅಂಗಡಿ ಮತ್ತೆ ಇದು ಕೂಡ ಇಟ್ಕೊಂಡಿದ್ದೀರಿ? ಹೌದು ಸರ್. ನೀವು ಇಲ್ಲಿಯ ಮಾಡಿದಂತಹ ನಿಮ್ಮ ಏನು ಕೃಷಿಯ ವಸ್ತುಗಳನ್ನೆಲ್ಲ ನಿಮ್ಮ ಅಂಗಡಿಯಲ್ಲಿ ಮಾರುವುದಾ? ಹೆಚ್ಚಿನದನ್ನು ನಾನು ಅಂಗಡಿಯಲ್ಲೇ ಮಾರ್ತೇನೆ. ಮತ್ತೆ ನನ್ನಂತರ ಜಾಸ್ತಿ ಉಳಿಯಿತು ಅಂತ ಹೇಳಿದರೆ ನಾನು ಪುತ್ತೂರಿಗೆ ಹಾಕ್ತೇನೆ. ಜೈನ್ ಸೊಸೈಟಿ ಅಂತ ಹೇಳಿ ಉಂಟು ಪುತ್ತೂರಲ್ಲಿ, ಅಲ್ಲಿ ತಗೊಂಡು ಹೋಗ್ತೇನೆ. ಅಲ್ಲಿ ಟೆಸ್ಟ್ ಏನಾದರೂ ಮಾಡ್ತಾರಾ? ಅಲ್ಲಿ ಅವರು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ, ನಮಗೆ ಅದು ಗೊತ್ತಾಗ್ತಿಲ್ಲ. ಅದು ಅವರು ಒಳಗಡೆಯಿಂದ ಮಾಡ್ತಾರೆ, ನಮಗೆ ಅದು ಒಳಗಡೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈ ಜೇನಿಗೆ ರೇಟಲ್ಲಿ ವ್ಯತ್ಯಾಸ ಅಂತ ಉಂಟಾ? ತುಂಬ ವ್ಯತ್ಯಾಸ ಆಗ್ತದೆ ಸರ್. ನಾವಿಲ್ಲಿಂದ ತಗೊಂಡು ಹೋದರೆ ಅದು ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳ್ತಾರೆ. ಮಾರ್ಕೆಟ್ನಲ್ಲಿ ತುಂಬ ಗೊಂದಲಗಳು ಇದೆ ಸರ್. ಅದನ್ನು ಸರಿ ಮಾಡಬೇಕು ಅಂತ ನಮ್ಮ ಒಂದು ಆಸೆಯು ಕೂಡ ಇದೆ. ಸರಿ. ಹೌದು, ನಮ್ಮ ಕೂಡ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಜೈನ್ ಸೊಸೈಟಿ ಅಂತೇಳಿ ಮಾಡಬೇಕು ಅಂತೇಳಿ ಯೋಚನೆ ಉಂಟು. ಅಂದರೆ ನಮ್ಮ ಇಲಾಖೆಯವರು ಕೈ ಜೋಡಿಸಿ ಅದು ಮಾಡ್ಬೋದು ಅಂತೇಳಿ ಅನಿಸ್ತದೆ. ಈಗ ಈ ಜೇನು ಕೃಷಿಗೆ ನಿಮಗೆ ಸಬ್ಸಿಡಿ ಏನಾದರೂ ಸಿಗ್ತದಾ? ಸಬ್ಸಿಡಿ ಒಂದು ಕೇರಳ ಪೆಟ್ಟಿಗೆ ಆದ್ದರಿಂದ ಅವರು ಸಬ್ಸಿಡಿ ಯಾವುದು ಕೊಡ್ತಾ ಇಲ್ಲ ಸರ್ ನಮಗೆ. ಅಂದರೆ ಇಲಾಖೆಯಿಂದ ಪೆಟ್ಟಿಗೆಯನ್ನು ನಾವು ತರಿಸಬೇಕು, ಅದಕ್ಕೆ ಮಾತ್ರ ಅವರು ಸಬ್ಸಿಡಿ ಕೊಡ್ತಾರೆ. ಅಂದರೆ ಒಂದು ಪೆಟ್ಟಿಗೆಗೆ ಇಲಾಖೆಯಿಂದ 1,500 ರೂಪಾಯಿ ಆಗ್ತದೆ ಒಂದು ಪೆಟ್ಟಿಗೆಗೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ನಮ್ಮದು ಈ ಕೇರಳ ಪೆಟ್ಟಿಗೆ ಸಾಕು ಮಾಡಿದರೆ ಅದಕ್ಕೆ ಸಬ್ಸಿಡಿಯನ್ನೇ ಕೊಡ್ತಾ ಇಲ್ಲ. ಆದ್ದರಿಂದ ಇಲಾಖೆಯವರು ಇದನ್ನು ಮನಗಂಡು ಸುಲಭ ಮೆಥಡು ಇದು ಅಂಥೇಳಿ ಇದನ್ನು ಮನವರಿಕೆ ಮಾಡಿಕೊಂಡು ಅದಕ್ಕೆ ಸಬ್ಸಿಡಿಯನ್ನು ಕೊಟ್ಟರೆ ಬಹಳ ಒಂದು ಒಳ್ಳೆಯದು, ಕೃಷಿಕರಿಗೆ ತುಂಬ ಅನುಕೂಲವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಒಳ್ಳೆಯದು ಶಾಜಿ ಮೋಹನ್ ಅವರೇ, ಮುಖ್ಯವಾಗಿ ಈ ನಿಮ್ಮ ಜೇನು ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜೇನು ಕೃಷಿ ಅನುಭವ ಕುರಿತು ತೋಟತಾಡಿ ಗ್ರಾಮದ ಶಾಜಿ ಮೋಹನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಕೇಳುಗರೆ, ಇದೀಗ ಕೃಷಿ ಮಾಹಿತಿ. ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಮುಖ್ಯ ಬೆಳೆ ಕೋಕೋ. ವಿಶ್ವದಲ್ಲಿ ಬಳಸುವ ಮುಖ್ಯ ಪೇಯಗಳಲ್ಲಿ ಕೋಕೋ 3ನೇ ಸ್ಥಾನವನ್ನು ಹೊಂದಿದೆ. ಚಾಕ್ಲೇಟ್, ಐಸ್ಕ್ರೀಂ, ಬಿಸ್ಕೆಟ್, ಸಿಹಿತಿಂಡಿಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಕೋಕೋ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸ್ತದೆ. ಬೆಳೆ ಬಿರುಗಾಳಿ, ಕ್ಷಾಮ, ಉಷ್ಣಾಂಶಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ತಡೆಯುವುದಿಲ್ಲ. ಇದಕ್ಕೆ ನೆರಳಲ್ಲದೆ ವರ್ಷವೆಲ್ಲ ಸಮನಾಗಿ ಬೀರುವ ಕನಿಷ್ಠ 1,000 ರಿಂದ 1,600 ಮಿಲಿಮೀಟರ್ ಮಳೆ, 10 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುವಂತಹ ಪ್ರದೇಶ ಅಗತ್ಯ. ಸಾವಯವಯುಕ್ತ ಕಾಡುಮಣ್ಣು, ಆಳವಾದ ನೀರು ಬಸಿದು ಹೋಗುವಂತಹ ಜೇಡಿ ಗೋಡು ಮತ್ತು ಮರಳು ಗೋಡು ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಇದರ ನಾಟಿ ಕಾಲ ಸುಮಾರು ಜೂನ್ನಿಂದ ಜುಲೈ ತಿಂಗಳು. ಇದರಲ್ಲಿ ಹಲವಾರು ತಳಿಗಳಿವೆ. ಫಾರೆಸ್ಟಿರೋ, ಕ್ರೆಯೆಲ್ಲೋ, VTLCS 1, VTLCS 2 ಇತ್ಯಾದಿ. ಫಾರೆಸ್ಟಿರೋ ಎನ್ನುವಂತಹ ತಳಿ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿ. ಕಾಯಿಗಳು ನುಣುಪಾಗಿದ್ದು ಗಟ್ಟಿಯಾದ ಕವಚ ಮತ್ತು ಅಷ್ಟೊಂದು ಆಳವಲ್ಲದ ನಳುಗಳನ್ನು ಹೊಂದಿದೆ. ಎಳೆಯ ಕಾಯಿಗಳು ಹಸಿರಾಗಿದ್ದು ಹಣ್ಣಾದ ಮೇಲೆ ಹಳದಿ ಬಣ್ಣವನ್ನು ಪಡೆಯುತ್ತವೆ. ಬೀಜಗಳು ಚಪ್ಪಟೆಯಾಗಿದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು 6 ದಿನ ಹುಳಿ ಬರಿಸುವಿಕೆಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗುತ್ತವೆ. ಕ್ರೆಯೆಲ್ಲೋ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿದ್ದು ಸಪೂರವಾದ ಕವಚ, ಆಳವಾದ ನಳು ಮತ್ತು ಒರಟಾದ ಮೇಲ್ಮೈಯನ್ನು ಹೊಂದಿವೆ. ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳಿರ್ತವೆ. 3 ದಿವಸದ ಹುಳಿ ಬರಿಸುವಿಕೆಯ ನಂತರ ಬೀಜಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. VTLCC 1 ಶೀಘ್ರವಾಗಿ ಮತ್ತು ಸುಸ್ಥಿರವಾಗಿ ಅಧಿಕ ಇಳುವರಿ ಕೊಡುವ ತಳಿ. ಹಸಿರು ಮತ್ತು ಹಳದಿ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ 75 ಕಾಯಿಗಳು ಸಿಗುತ್ತವೆ. ಪ್ರತಿ ಕಾಯಿಯಲ್ಲಿ 36ಕ್ಕಿಂತ ಹೆಚ್ಚು ಬೀಜಗಳು ಇರುತ್ತವೆ. ಪ್ರತಿ ಮರಕ್ಕೆ ಒಣಬೀಜದ ಇಳುವರಿ 1.3 ಕಿಲೋಗ್ರಾಂನಿಂದ ಪ್ರತಿ ಎಕರೆಗೆ 360 ಕಿಲೋಗ್ರಾಂ ವರೆಗೆ ದೊರೆಯುತ್ತದೆ. VTLCS 1 ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲು ಸೂಕ್ತವಾದಂತಹ ತಳಿ. ಸದೃಢ ಮತ್ತು ಹೆಚ್ಚು ಇಳುವರಿ ನೀಡುವಂತಹ ತಳಿ. ಕೆಂಪು ಮತ್ತು ಕಿತ್ತಳೆ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ 50ಕ್ಕೂ ಹೆಚ್ಚು ಕಾಯಿಗಳು. ಪ್ರತಿ ಕಾಯಿಯಲ್ಲಿ 40-42 ಬೀಜಗಳಿರುತ್ತವೆ. ಒಣಗಿದ

ಕೈಗೊಂದು ಮುಗಿಲು ನಿನಗೆ ಅನಂತ